ಇರುವಲ್ಲಿ ನನ್ನ ಗುಡಿ ಹುರು, ನಿನ್ನ ಪಾದದ ಹುಡಿಯು ನನ್ನ ಮುಡಿಗೆಬುದು. ತಾಯೇ ಮಂಗಲದಾಯೇ ಪ್ರೇಮ ಮೂರ್ತಿಯೇ, ನಮ್ಮ ಧರ್ಮವು ಒಂದೇ ದಯವ ತೋರುವುದು, ನಮ್ಮ ನಮ್ಮ ಧರ್ಮವು ಒಂದೇ ದಯವ ತೋರುವುದು, ನಮ್ಮ ಕರ್ಮವು ಒಂದೇ ಕಾಮ ತ್ಯಜಿಸುವುದು. ನಮ್ಮ ಧರ್ಮವು ಒಂದೇ ದಯವ ತೋರುವುದು, ನಮ್ಮ ಕರ್ಮವು ಒಂದೇ ಕಾಮ ತ್ಯಜಿಸುವುದು. ನಮ್ಮ ಧರ್ಮವು ಒಂದೇ ದಯವ ತೋರುವುದು, ನಮ್ಮ ಕರ್ಮವು ಒಂದೇ ಕಾಮ ತ್ಯಜಿಸುವುದು. ನಮ್ಮ ದೇವತೆಯೊಂದೆ ಪ್ರೇಮ ಮೂರುತಿಯು, ನನಗೆ ಜನ್ಮವ ನೀತ ಜನನಿ ಭಾರತಿಯು. ತಾಯೇ ಮಂಗಲದಾಯೇ ಪ್ರೇಮ ಮೂರುತಿಯೇ, ನನಗೆ ಜನ್ಮವ ನೀತ ಜನನಿ ಭಾರತಿಯೇ. ಪ್ರತಿಮ ಶ್ರೀಗಳ ಸುಕೃತ ವಿದ್ಯರ ಭೂಮಿ ದಿವ್ಯ ಭೂಮಿ, ದಿವ್ಯ ಭೂಮಿ, ದಿವ್ಯ ಭೂಮಿ, ಸಕಲ ಕಲೆಗಳ ಭೂಮಿ ಭಾವಿತಾತ್ಪರ ಭೂಮಿ, ಸಕಲ ಕಲೆಗಳ ಭೂಮಿ ಭಾವಿತಾತ್ಪರ ಭೂಮಿ, ಪ್ರಕೃತಿ ದೇವತೆ ಒಲಿದು ನಲಿವ ಭೂಮಿ, ನಲಿವ ಭೂಮಿ, ಪ್ರಕೃತಿ ದೇವತೆ ಒಲಿದು ನಲಿವ ಭೂಮಿ, ನಲಿವ ಭೂಮಿ. ನನ್ನದಿರು ನನ್ನದು, ನನ್ನದಿರು ನನ್ನದು, ಈ ಭರತ ಭೂಮಿ, ಈ ಭರತ ಭೂಮಿ.

ನಾವು ಹಲವಾರು ರೋಗಗಳು ಬರೋದನ್ನು ಕಾಣ್ತಾ ಇರ್ತೇವೆ. ಅದರಲ್ಲಿ ಈ ವೈರಸ್ನಿಂದ ಬರುವಂಥ ರೋಗಗಳು ಕೂಡ ಸಾಕಷ್ಟು ಹಾನಿಯನ್ನು ತರಕಾರಿ ಬೆಳೆಗಳಿಗೆ ಮಾಡ್ತವೆ. ತಾವಿವತ್ತು ಈ ತರಕಾರಿ ಬೆಳೆಗಳಿಗೆ ಬರುವಂಥ ನಂಜಾಣು ರೋಗಗಳು, ಅವುಗಳ ಸಮಗ್ರ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಮುಖ್ಯವಾಗಿ ಯಾವ್ಯಾವ ತರಕಾರಿ ಬೆಳೆಗಳಲ್ಲಿ ಈ ರೋಗಗಳು ಕಾಣಿಸ್ಕೊಳ್ತವೆ ಅಂತ ಸ್ವಲ್ಪ ಹೇಳ್ತೀರಾ? ಮುಖ್ಯವಾಗಿ ಹೇಳಬೇಕು ಅಂದರೆ ತರಕಾರಿ ಬೆಳೆಗಳಾದ ಈ ಟೊಮೆಟೊ ಆಗ್ಬೋದು, ಆಲೂಗಡ್ಡೆ, ಬೆಂಡೆ, ಹಾಗೆ ತಿಂಗಳ ಹುರುಳಿ ಅಥವಾ ಬೀನ್ಸು, ಮತ್ತು ಪೋಲ್ ಬೀನು, ಮತ್ತು ಕುಂಬಳ ಜಾತಿಯ ಮತ್ತು ಈ ಸೌತೆಕಾಯಿ, ಈ ಥರ ಅನೇಕ ರೀತಿಯ ತರಕಾರಿ ಬೆಳೆಗಳನ್ನು ರೈತರು ಬೆಳೀತಾರೆ. ಮತ್ತು ಮುಖ್ಯವಾಗಿ ಇವು ಕಡಿಮೆ ಅವಧಿಯಲ್ಲಿ ಬೆಳ್ಕೊಂಡು ಹೆಚ್ಚಿನ ಲಾಭ ಅಂತ ಬರುವಂತ ತರಕಾರಿ ಬೆಳೆಗಳು, ಮತ್ತೆ ವರ್ಷದಿಡೀ ತರಕಾರಿ ಬೆಳೆಗಳನ್ನ ಬೆಳೀತಿರ್ತಾರೆ. ಅಂದ್ರೆ ಮುಖ್ಯವಾಗಿ ಈ ತರಕಾರಿ ಬೆಳೆಗಳ ಮುಖ್ಯವಾದ ರೋಗಗಳು ಯಾವ್ಯಾವು ಅಂತೀರಿ? ಈ ತರಕಾರಿ ಬೆಳೆಗಳಲ್ಲಿ ನಾವು ಅನೇಕ ರೀತಿಯ ರೋಗಗಳನ್ನ ಕಾಣ್ಬೋದು. ಈಗ ಶಿಲೀಂಧ್ರ ರೋಗಗಳಾದ ಎಲೆ ಚುಕ್ಕೆ ರೋಗ ಆಗಿರ್ಬೋದು, ಅಥವಾ ಬೂದಿ ರೋಗ, ಅಥವಾ ಒಂದು ತುಕ್ಕು ರೋಗ, ಅಥವಾ ಚಿಬ್ಬು ರೋಗ, ಸೊರಗು ರೋಗ, ಹೀಗೆ ಅನೇಕ ರೀತಿ ರೋಗಗಳು. ಅದೇ ರೀತಿ ಈಗ ನಾವು ದುಂಡಾಣುಗಳ ರೋಗ ನೋಡೋದಾದ್ರೆ ಸೊರಗು ರೋಗ, ಚುಕ್ಕೆ ರೋಗಗಳು ಇರುತ್ತೆ. ಹಾಗೆ ಒಂದು ಮಣ್ಣಿನಲ್ಲಿ ಇರುವಂತ ಒಂದು ಜಂತು ಹುಳುಗಳಿಂದ ನಾವು ಸಾಮಾನ್ಯವಾಗಿ ಈ ಒಂದು ಬೇರುಗಂಟು ರೋಗ ಅನ್ನು ನೋಡ್ತಿರ್ತೀವಿ. ಅದರಲ್ಲೂ ಮುಖ್ಯವಾಗಿ ಈಗ ಈ ಒಂದು ವೈರಸ್ ರೋಗಾಣು ಅಥವಾ ನಂಜು ರೋಗಗಳನ್ನು ತಗೊಂಡ್ರೆ ಇವು ಸಹ ಈ ಒಂದು ತರಕಾರಿ ಬೆಳೆಗಳಲ್ಲಿ ಅನೇಕ ರೋಗಗಳನ್ನು ಉಂಟು ಮಾಡುತ್ತೆ, ಮತ್ತೆ ಇದರಿಂದ ಹೆಚ್ಚಿನ ನಷ್ಟನೂ ಆಗ್ತಿರುತ್ತೆ. ಇನ್ನು ಮುಖ್ಯವಾಗಿ ನಾವು ಈ ವೈರಸ್ಗಳ ಕಡೆಗೆ ಬಂದರೆ ವೈರಸ್ಸು ಅಥವಾ ನಂಜಾಣು ಅಂದ್ರೆ ಏನು ಅಂತೀರಿ? ಈ ವೈರಸ್ಸು ಅಥವಾ ನಂಜಾಣು ಅಂದ್ರೆ ಇವು ತುಂಬಾ ಸೂಕ್ಷ್ಮವಾದ ಜೀವಿಗಳು. ಇವು ಮತ್ತೆ ಸಸ್ಯಗಳ ಜೀವಂತ ಕೋಶಗಳಲ್ಲಿ ಮಾತ್ರ ಇವು ಅಭಿವೃದ್ಧಿ ಹೊಂದಲು ಸಾಧ್ಯ. ಈಗ ನಾವು ಶಿಲೀಂಧ್ರ ಅಥವಾ ಬ್ಯಾಕ್ಟೀರಿಯಾ, ಈ ದುಂಡಾಣು ಇವೆಲ್ಲ ಆದ್ರೆ ನಮ್ಮ ಒಂದು ಮಣ್ಣಲ್ಲೂ ಇರುತ್ತವೆ. ಆತರ ಇವು ಆತರ ಹೊರಗಡೆ ಒಂದು ಸಸ್ಯ ಜೀವಗಳಿಂದ ಹೊರಗಡೆ ಜೀವಿಸೋಕೆ ಸಾಧ್ಯ ಇಲ್ಲ. ಹಂಗಾಗಿ ಇವುಗಳಿಗೆ ಇವು ಸಾಮಾನ್ಯವಾಗಿ ಬೆಳೆಗಳ ಮೇಲೆ, ಈಗ ಬೆಳೆ ಇಲ್ಲ ಅಂತ ಸಂದರ್ಭದಲ್ಲಿ ಈ ಕಳೆ ಗಿಡಗಳ ಮೇಲೆ, ಈಗ ಪಾರ್ಥಿನಿಯಂ ಆಗ್ಬೋದು, ಈ ಕಡಲೆ ಮುಳ್ಳು, ಬೇದಿ ಸೊಪ್ಪು, ಈ ಅನೇಕ ಈ ಒಂದು ಆಸರೆ ಗಿಡಗಳು ಇವಕ್ಕೆ ಸೊ ಅದ್ರ ಮೇಲೆ ಈ ಒಂದು ವೈರಸ್ ರೋಗಗಳು ತಗುಲಿ ಬಂದು ಅದ್ರ ಮೇಲೆ ಆದ್ರೂ ಇವು ಜೀವಿಸುತ್ತೆ. ಅದೇ ತರ ಕೆಲವು ಒಂದು ಈ ವೈರಸ್ಗಳು ಈ ಬೀಜಗಳ ಮೂಲಕ ಆಗ್ಬೋದು, ಅಥವಾ ಗೆಡ್ಡೆ ಅಥವಾ ಈ ಕಾಂಡಗಳ ಮೂಲಕ ಬಿತ್ತನೆಗೆ ಉಪಯೋಗಿಸುವಂತ ಈ ಒಂದು ಇವುಗಳಿಂದಲೂ ಸಹ ಇವು ಜೀವಿಸಿ ನಮಗೆ ರೋಗ ಉಂಟು ಮಾಡಬಹುದು. ಈ ಒಂದು ಬೆಳೆಗಳಿಗೆ ರೋಗವನ್ನು ಉಂಟು ಮಾಡ್ತೇವೆ ಅಂತ ಹೇಳಬಹುದು. ಇನ್ನ ಈ ನಂಜಾಣು ಅಥವಾ ವೈರಸ್ ರೋಗಗಳ ಪ್ರಾಮುಖ್ಯತೆ ಏನು ಅಂತೀರಾ? ನಾನು ಹೇಳ್ದೆ ಈಗ ಶಿಲೀಂಧ್ರ ಮತ್ತೆ ದುಂಡಾಣು ಹಾಗೆ ಒಂದು ಬೇರುಗಂಟುಗಳಿಂದ ಬರುವಂತ ರೋಗಗಳನ್ನ, ಇವುಗಳನ್ನ ನಾವು ಯಾವುದೇ ಒಂದು ಔಷಧಿಗಳನ್ನ ಉಪಯೋಗಿಸಿ ಈ ರೋಗಗಳನ್ನ ನಿಯಂತ್ರಣ ಮಾಡಬಹುದು. ಆದ್ರೆ ಈ ಒಂದು ನಂಜಾಣುಗಳು ಇವು ಒಂದು ಜೀವಂತ ಕೋಶಗಳಲ್ಲಿ ಮಾತ್ರ ಜೀವಿಸೋದ್ರಿಂದ ಅಥವಾ ಅಭಿವೃದ್ಧಿ ಹೊಂದೋದ್ರಿಂದ, ಮತ್ತೆ ಇವುಗಳಿಗೆ ಯಾವುದೇ ಒಂದು ಔಷಧಿ ಡೈರೆಕ್ಟ್ ಆಗಿ ಇದೇ ಔಷಧಿ ಸಿಂಪಡಣೆ ಮಾಡೋ ತರದ್ದು ಯಾವುದು ಇಲ್ಲ. ಇವುಗಳ ಒಂದು ನಿವಾರಣೆಗೆ ನಾವು ಸಮಗ್ರವಾಗಿ, ಅದೇ ಈ ರೋಗಗಳನ್ನ ಕೀಟಗಳಿಂದ ಹೆಚ್ಚಾಗಿ ಪ್ರಸಾರ ಆಗೋದ್ರಿಂದ ನಾವು ಯಾವ್ದಾದ್ರು ಕೀಟನಾಶಕಗಳನ್ನು ಉಪಯೋಗಿಸಿ ಇವುಗಳ ಒಂದು ಹತೋಟಿಯನ್ನು ಮಾಡಬೇಕಾಗುತ್ತೆ. ಆದ್ರಿಂದ ಇವುಗಳ ಹತೋಟಿ ಸ್ವಲ್ಪ ಕಷ್ಟ ಸಾಧ್ಯ ಅಂತಾನೆ ಹೇಳಬಹುದು. ಮುಖ್ಯವಾಗಿ ಈಗ ನಂಜಾಣು ರೋಗಗಳು ಅಥವಾ ಈ ವೈರಸ್ ರೋಗಗಳು ಹೇಗೆ ಪ್ರಸಾರವಾಗ್ತವೆ ಅಥವಾ ಹರಡ್ತವೆ ಅಂತೀರಿ? ಈ ಒಂದು ವೈರಸ್ ಅಥವಾ ನಂಜಾಣು ರೋಗಗಳು ಬಹಳಷ್ಟು ಈ ವೈರಸ್ಗಳು ಕೀಟಗಳ ಮುಖಾಂತರನೇ ಹರಡುತ್ತೆ, ಪ್ರಸಾರ ಆಗುತ್ತೆ. ಕೆಲವೊಂದು ಕೀಟಗಳನ್ನು ನಾವು ಈಗ ಬಿಳಿ ನೊಣ, ತುಂಬಾ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ಅಂತ ರೈತರಿಗೆ ಬಿಳಿ ನೊಣಗಳು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅದೇ ರೀತಿ ಈ ಕಪ್ಪು ಏನುಗಳು ಆಗಿರ್ಬೋದು ಅಥವಾ ಥ್ರಿಪ್ಸ್, ನುಸಿ, ಈ ತರ ಒಂದು ಕೀಟಗಳ ಮುಖಾಂತರ ಈ ವೈರಸ್ಗಳು ಹರಡುತ್ತವೆ. ಅದಲ್ಲದೆ ಇವು ಬೀಜಗಳ ಮೂಲಕನೂ ಹರಡ್ಬೋದು, ಅಥವಾ ಬಿತ್ತನೆಗೆ ಉಪಯೋಗಿಸುವಂತ ಹಲವಾರು ಗೆಡ್ಡೆಗಳಾಗ್ಬೋದು ಅಥವಾ ಕಂದುಗಳು ಅಥವಾ ಈ ಕಟ್ಟಿಂಗ್ಸ್ ಅಂತ ಹೇಳ್ತೀವಿ, ಇವುಗಳ ಮೂಲಕ ಸಹ ಈ ಒಂದು ವೈರಸ್ ರೋಗಗಳು ಹರಡ್ಬೋದು. ಮತ್ತೆ ನಾವು ಈ ತರ ರೋಗ ಬಂದಿರುವಂತ ಬೀಜ ಅಥವಾ ಈ ಒಂದು ಗೆಡ್ಡೆ ಅಥವಾ ಕಾಂಡಗಳನ್ನ ನಾವು ಬಿತ್ತನೆಗೆ ಉಪಯೋಗಿಸಿದಾಗ ಅಲ್ಲಿಂದಲೇ ರೋಗ ಪ್ರಾರಂಭ ಆಗಿ ಮತ್ತೆ ಈ ಕೀಟಗಳಿಂದ ಪ್ರಸಾರ ಆಗ್ಬೋದು. ಈ ರೀತಿಯಾಗಿ ಒಂದ್ ರೀತಿ ಕೀಟಗಳು ಈ ವೈರಸ್ ರೋಗಗಳನ್ನ ಹರಡೋದ್ರಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನ ವಹಿಸ್ತವೆ ಎನ್ನಂಗಾಯ್ತು. ಇನ್ನ ವೈರಸ್ ರೋಗಗಳು ಈ ಕೀಟಗಳ ಮೂಲಕ ಹೇಗೆ ಹರಡ್ತವೆ ಅಂತ ಈ ಕೀಟಗಳ ಮೂಲಕ ಹೇಗೆ ಹರಡುತ್ತೆ ಅಂದ್ರೆ, ಈ ಕೀಟಗಳು ಒಂದು ಗಿಡದ ಮೇಲೆ ರಸ ಇರುವಾಗ, ಈ ರೋಗ ಬಂದಿರುವಂತ ಗಿಡಗಳ ಮೇಲೆ ರಸ ಇರುವಾಗ ಆ ರಸದ ಸಮೇತ ಈ ಒಂದು ನಂಜಾಣುಗಳನ್ನು ತಗೊಂಡು ಇನ್ನೊಂದು ಬೇರೆ ಗಿಡದಲ್ಲಿ ರಸ ಇರಬೇಕಿದ್ದಾಗ ಈ ಒಂದು ನಂಜಾಣುಗಳನ್ನ ಅದಕ್ಕೆ ಬಿಟ್ಟು ಸೊ ಒಂದ್ ಗಿಡದಿಂದ ಇನ್ನೊಂದು ಗಿಡಕ್ಕೆ ಪ್ರಸಾರ ಮಾಡುತ್ತೆ. ಒಂದೊಂದು ಕೆಲವೊಂದು ಕೀಟಗಳು ತಮ್ಮ ಈ ಒಂದು ವೈರಸ್ ಅನ್ನ ಒಂದ್ಸಲ ತಗೊಂಡಾಗ ಒಂದು 10-15 ದಿನಗಳ ಮಟ್ಟಿಗೆ ಅದರ ದೇಹದಲ್ಲೇ ಉಳ್ಕೊಂಡು ಇವು ಕಂಟಿನ್ಯೂಸ್ ಆಗಿ ಅಭಿವೃದ್ಧಿನೇ ಆಗ್ಬಹುದು, ಮತ್ತೆ ಇದು ಸತತವಾಗಿ ಈ ರೋಗನ ಹರಡಿಸಲಿಕ್ಕೂ ಆಗುತ್ತೆ. ಅಂದ್ರೆ ಇದು ತಕ್ಷಣ ಬೇಕಾದ್ರೂ ಹರಡಬಹುದು ಅಥವಾ ಕೆಲವು ದಿನಗಳನ್ನ ಬಿಟ್ಟು ಕೂಡ ಇದು ಹರಡೋದಕ್ಕೆ ಈ ಕೀಟಗಳು ಸಹಾಯ ಮಾಡುತ್ತವೆ ಅಂತ ಹೇಳಬಹುದು. ಅಂದ್ರೆ ವಿಶೇಷವಾಗಿ ತಾವು ತಿಳಿಸಿದಾಗೆ ರಸ ಹೀರುವಂತ ಕೀಟಗಳನ್ನ ಮುಖ್ಯವಾದಂತಹ ಪಾತ್ರವನ್ನ ಈ ವೈರಸ್ ರೋಗಗಳನ್ನ ಹರಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ ಅಂದಂಗಾಯ್ತು. ಇನ್ನು ನಾವು ವಿವಿಧ ಬೆಳೆಗಳಿಗೆ ಬಂದ್ರೆ, ಈಗ ನಮ್ಮಲ್ಲಿ ಹೆಚ್ಚಾಗಿ ಬೆಳೆಯುವಂತ ಒಂದು ತರಕಾರಿ ಬೆಳೆ ಅಂದ್ರೆ ಟೊಮ್ಯಾಟೊ. ಟೊಮ್ಯಾಟೊ ಬೆಳೆಗೆ ಬರುವಂತ ಮುಖ್ಯವಾದ ನಂಜು ರೋಗಗಳು ಯಾವ್ಯಾವ ಅಂತೀರಿ? ಟೊಮ್ಯಾಟೊ ಬೆಳೆಗೆ ಬರುವಂತ ಬಹಳ ಮುಖ್ಯವಾದ ಒಂದು ನಂಜು ರೋಗಗಳು ಅಂದ್ರೆ ಎಲೆ ಮುದುಡು ರೋಗ. ಇದಂತೂ ಎಲ್ಲಾ ಒಂದು ಟೊಮ್ಯಾಟೊ ಬೆಳೆಯ ರೈತರಿಗೂ ಇದು ಅಷ್ಟು ಒಂದು ಚಿರುಪರಿಚಿತ ಮತ್ತೆ ಹೆಚ್ಚಿನ ನಷ್ಟನ ಉಂಟು ಮಾಡುವಂತ ಒಂದು ರೋಗ. ಅದೇ ರೀತಿ ನಾವು ಮೊಸಾಯಿಕ್ ರೋಗನು ನೋಡ್ಬೋದು, ಮತ್ತೆ ಮೊಸಾಯಿಕ್ ಸೊರಗು ರೋಗ ಅಂತೀವಿ ಇದನ್ನ, ಸ್ಪಾಟೆಡ್ ವಿಲ್ಟ್ ವೈರಸ್ ಡಿಸೀಸ್ ಅಂತ. ಇವು ಮುಖ್ಯವಾದ ನಂಜು ರೋಗಗಳು. ಈಗ ತಾವು ಎಲೆ ಮುದುಡು ರೋಗ ಅಂತ ಹೇಳಿದ್ರಿ ಟೊಮ್ಯಾಟೊದಲ್ಲಿ, ಇದರ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಇದರ ಒಂದು ರೋಗದ ಲಕ್ಷಣಗಳು ಏನು ಅಂದ್ರೆ, ಈ ಎಲೆ ಮುದುಡು ರೋಗ, ಟೊಮೆಟೊ ಎಲೆ ಮುದುಡು ರೋಗ, ಇದು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲೇನೆ ಹೆಚ್ಚಿನ ಬಾಧೆನ ಉಂಟು ಮಾಡುತ್ತೆ. ಮತ್ತೆ ಇದರಿಂದ 30-100 ಸಹ ನಷ್ಟ ಆಗ್ಬೋದು. ಅದು ಬೇಸಿಗೆ ಸಮಯದಲ್ಲಿ. ಯಾಕೆ ಬೇಸಿಗೆ ಸಮಯದಲ್ಲೇ ಜಾಸ್ತಿ ಅಂದ್ರೆ, ಈ ಒಂದು ರೋಗನ ಹರಡುವಂತ ಕೀಟ ಅದು ಬಿಳಿ ನೊಣ. ಇದು ಅದರ ವಂಶಾಭಿವೃದ್ಧಿ ತುಂಬಾನೇ ಇರುತ್ತೆ ಈ ಒಂದು ಬೇಸಿಗೆಯಲ್ಲಿ. ಆದ್ರಿಂದ ಹೆಚ್ಚಿನ ನಷ್ಟ ಮತ್ತೆ ಈ ರೋಗವನ್ನ ಕಾಣ್ಬೋದು. ಇದರ ಲಕ್ಷಣಗಳು ಅಂದ್ರೆ, ಗಿಡದ ಬೆಳವಣಿಗೆ ತುಂಬಾನೇ ಕುಂಠಿತವಾಗಿರುತ್ತೆ, ಮತ್ತೆ ಎಲೆಗಳೆಲ್ಲ ಮುದುಡ್ಕೊಂಡ್ಬಿಡುತ್ತೆ. ಮುದುಡು ರೋಗ ಅಂತ ಹೇಳುವಾಗ ಸೊ ಎಲೆಗಳು ಮುದುಡ್ಕೊಳ್ಳುತ್ತೆ, ಮತ್ತೆ ಎಲೆಗಳ ಗಾತ್ರನು ಚಿಕ್ಕದಾಗಿರುತ್ತೆ, ಗಿಡನು ಪೊದೆ ತರ ಕಾಣಿಸ್ತಿರುತ್ತೆ. ಈ ತರ ತುಂಬಾನೇ ರೋಗ ಜಾಸ್ತಿ ಇದ್ದಾಗ ಆ ತರ ಗಿಡಗಳಿಂದ ನಾವು ಯಾವುದೇ ಹೂ ಆಗ್ಲಿ ಕಾಯಿ ಆಗ್ಲಿ ಆಗೋದಿಲ್ಲ. ಆಮೇಲೆ ಇದು ಯಾವುದೇ ಒಂದು ಹಂತದಲ್ಲಾದ್ರೂ ಈ ರೋಗ ಬರ್ಬೋದು. ತುಂಬಾ ಪ್ರಾರಂಭದಲ್ಲೇ ಬಂದ್ರೆ ಹೂ ಕಾಯಿ ಬಿಡೋದಿಲ್ಲ. ಆಮೇಲೆ ಇನ್ನ ಮುಂದಿನ ಒಂದು ಹಂತದಲ್ಲಿ ಬಂದಾಗ ಕಾಯಿನ ಗಾತ್ರ ಕಡಿಮೆ ಆಗುತ್ತೆ. ಸೊ ಇಳುವರಿನಲ್ಲಿ ತುಂಬಾನೇ ನಷ್ಟ ಮಾಡುತ್ತೆ. ಇನ್ನ ಈ ಟೊಮ್ಯಾಟೊ ಎಲೆ ಮುದುಡುವಂತ ರೋಗ ಹೇಗೆ ಹರಡುತ್ತೆ ಅಂತೀರಿ? ಈ ಒಂದು ನಂಜು ರೋಗ ಬಿಳಿ ನೊಣಗಳ ಮುಖಾಂತರ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುತ್ತೆ. ಈ ಒಂದು ನಂಜು ರೋಗ, ಟೊಮೆಟೊ ಎಲೆ ಮುದುಡು ರೋಗ, ಇದು ಸಾಮಾನ್ಯವಾಗಿ ಅನೇಕ ಕಳೆ ಗಿಡಗಳಾದ ಈ ಪಾರ್ಥಿನಿಯಂ ಆಗ್ಬೋದು, ಕಡಲೆ ಮುಳ್ಳು, ಈ ಬೇದಿ ಸೊಪ್ಪು, ಇನ್ನು ಅನೇಕ ಕಳೆ ಗಿಡಗಳಲ್ಲಿ ಆಸರೆ ಪಡೆದಿರುತ್ತೆ. ಅಂದ್ರೆ ನಾವು ಈ ರೋಗನ ಈ ಒಂದು ಕಳೆಗಳ ಮೇಲೆ ಸಹ ನೋಡ್ಬೋದು. ಸೊ ಅಲ್ಲಿ ಇರೋದ್ರಿಂದ ಈ ಒಂದು ಬಿಳಿ ನೊಣಗಳು ತುಂಬಾ ಸುಲಭವಾಗಿ ರಸನ ಹೀರ್ಕೊಂಡು ನಮ್ಮ ಟೊಮೆಟೊಗೆ ಈ ರೋಗನ ಹರಡಿಸ್ಬೋದು. ಅಂದ್ರೆ ಮುಖ್ಯವಾಗಿ ಕಳೆಗಳಲ್ಲಿರುವಂತಹ ವೈರಸ್ಗಳನ್ನೇ ಇವು ಹರಡ್ತವೆ ಅಂತ ತಾವು ಹೇಳ್ತೀರಿ. ಇನ್ನ ಈ ಟೊಮೆಟೊ ಎಲೆ ಮುದುಡುವಂತ ರೋಗವನ್ನು ಹೇಗೆ ಹತೋಟಿ ಮಾಡಬಹುದು ಅಂತೀರಿ? ಈ ರೋಗ ಹತೋಟಿ ಮಾಡ್ಬೇಕಿದ್ರೆ ನಾವು ಸಸಿ ಮಡಿಗಳಿಂದಲೇನೆ ಉತ್ತಮವಾದ ಕ್ರಮಗಳನ್ನ ತಗೋಬೇಕಾಗತ್ತೆ. ಈಗ ಸಸಿ ಮಡಿಗೆ ಈ ನೈಲಾನ್ ಪರದೆಯನ್ನ ಒದಿಸೋದು, ಅದು 40 ಮೆಶ್ ಸೈಜಿನ ಈ ನೈಲಾನ್ ಪರದೆನ ಒದಿಸಿ ನಾವು ಆರೋಗ್ಯವಂತ ಸಸಿಗಳನ್ನ ಪಡ್ಕೋಬಹುದು. ಅಂದ್ರೆ ಈ ಬಿಳಿ ನೊಣಗಳು ಸಸಿಗಳಿಗೆ ಒಂದು ರೋಗವನ್ನ ಹರಡದಂಗೆ ನೋಡ್ಕೋಬೇಕು. ಅಥವಾ ಈಗ ಪಾಲಿಹೌಸ್ ಅಲ್ಲೂ ಬೆಳೀತಾರೆ, ನೆಟ್ ಹೌಸ್ ಅಲ್ಲಿ ಆತರ ಒಂದು ಆರೋಗ್ಯವಾದ ಸಸಿಗಳನ್ನ ನಾವು ಉತ್ಪಾದನೆ ಮಾಡ್ಕೋಬೇಕು. ಅದಲ್ದೆ ಈಗ ಈಗಾಗಲೇ ಒಂದು ಟೊಮೆಟೊ ಅಲ್ಲಿ ಇದೆ ಅಂದಾಗ ನಾವು ಅದ್ರ ಪಕ್ಕದಲ್ಲೇನೆ ಸಸಿ ಮಡಿಯನ್ನ ಮಾಡ್ಕೊಳ್ಳೋದನ್ನ ಮಾಡಬಾರ್ದು. ತುಂಬಾ ಸುಲಭವಾಗಿ ರೋಗ ಆಗ್ಲೇ ಅಲ್ಲಿ ಇರುತ್ತೆ. ಸೊ ನೀವು ಅದ್ರ ಪಕ್ಕದಲ್ಲೇ ನೀವು ಸಸಿ ಮಡಿನ ಮಾಡಿದಾಗ ರೋಗ ಪ್ರಾರಂಭದಲ್ಲಿಯೇ ಸಸಿಗಳಿಗೆ ಹರಡ್ಬಿಡುತ್ತೆ. ಮತ್ತೆ ನಾವು ನಾಟಿ ಮಾಡ್ಬೇಕಿದ್ರೆ ರೋಗರಹಿತ ಆರೋಗ್ಯವಾದ ಸಸಿಗಳನ್ನ ಉಪಯೋಗಿಸ್ಬೇಕಾಗತ್ತೆ. ಮತ್ತೆ ರೋಗ ಬಂದ ಈಗ ನಾವು ಯಾವುದೇ ಒಂದು ನಂಜು ರೋಗದಲ್ಲಿ ಹೇಳದನೇನೆ ಮೊದಲಿಗೆ ರೋಗ ಬಂದಿರೋ ಗಿಡನ ಕಿತ್ತಾಕಿ ಅಂತ. ಸೊ ರೋಗ ಕಂಡ ತಕ್ಷಣ ಪ್ರಾರಂಭದಲ್ಲೇ ನಾವು ಈ ಒಂದು ಗಿಡಗಳನ್ನ ಕೀಳೋದ್ರಿಂದ ನಾಶಪಡಿಸಬೇಕಾಗುತ್ತೆ. ಇದರಿಂದ ನಾವು ರೋಗ ಹರಡೋದನ್ನು ಸಹ ತಡಿಬೋದು. ಸೊ ರೋಗ ಬಂದಿರುವಂತ ಗಿಡಗಳನ್ನು ಕಿತ್ತು ತೆಗೆಯೋದು ತುಂಬಾ ಬಹಳ ಮುಖ್ಯ. ಮತ್ತೆ ಕಳೆ ಗಿಡಗಳು, ಯಾಕೆಂದ್ರೆ ಈ ಒಂದು ವೈರಸ್ ಅನೇಕ ಕಳೆಗಳ ಮೇಲೆ ಆಸರೆ ಪಡೆಯೋದ್ರಿಂದ ನಾವು ಈ ಒಂದು ಕಳೆ ಗಿಡಗಳನ್ನು ಸಹ ನಿಯಂತ್ರಣ ಮಾಡೋದು ತುಂಬಾನೇ ಮುಖ್ಯವಾಗುತ್ತೆ. ಅದಲ್ಲದೆ ಈಗ ನಾಟಿಗೆ ಮುಂಚೆ ನಾವು ಈ ತಡೆ ಬೆಳೆ ಅಂತ ಹೇಳ್ತೀವಿ, ಈಗ ಜೋಳ ಅಥವಾ ಮುಸ್ಕಿನ ಜೋಳ ಇವುಗಳನ್ನ ಈ ಒಂದು ಟೊಮೆಟೊ ಬೆಳೆಯುವಂತ ಒಂದು ಇದರಲ್ಲಿ ಅದ್ರ ಸುತ್ತನೂ ಬೆಳೆಯೋದ್ರಿಂದ ಒಂದು 30 ದಿನಕ್ಕೆ ಮುಂಚೆನೆ ನೀವು ಟೊಮೆಟೊ ಹಾಕೋ ಒಂದು 30 ದಿನಕ್ಕೆ ಮುಂಚೆ ಈ ತರ ಒಂದು ಬೆಳೆಗಳನ್ನ ಬೆಳೆದ ಸುತ್ತ ಹಾಕಿದಾಗ ಅದಕ್ಕೆ ಬಾರ್ಡರ್ ಕ್ರಾಪ್ ಅಂತ ಹೇಳ್ತೀವಿ, ತಡೆ ಬೆಳೆ ತರ. ಇದರಿಂದ ಆ ಬಿಳಿ ನೊಣಗಳನ್ನ ನಾವು ನಿಯಂತ್ರಿಸಬಹುದು, ಮತ್ತೆ ರೋಗ ಹರಡೋದನ್ನು ಸಹ ಕಡಿಮೆ ಮಾಡಬಹುದು. ಅದೊಂದು ಬಹಳ ಮುಖ್ಯವಾದಂತ ಕ್ರಮ. ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬೇಕಾಗುತ್ತೆ. ಹೌದು, ಈ ಬಿಳಿ ನೊಣ ನಿಯಂತ್ರಣ ಮಾಡಬೇಕಿದ್ರೆ ಅನೇಕ ಕೀಟನಾಶಕಗಳಿದಾವೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಒಂದು ಆಸ್ಟ್ರೋಥಿಯನ್ ಅಂತ ಇದೆ, ಮತ್ತೆ ಕಾನ್ಫಿಡಾರ್ ಇದೆ. ಆಸ್ಟ್ರೋಥಿಯನ್ ಆದ್ರೆ 1.5 ಮಿಲಿ 1 ಲೀಟರ್ ನೀರ್ಗೆ, ಅಥವಾ ಕಾನ್ಫಿಡಾರ್ 1/2 ಮಿಲಿ, ಅಥವಾ ಡೈಮೆಥೋಯೇಟ್ 2 ಮಿಲಿ 1 ಲೀಟರ್ ನೀರಿಗೆ, ಅಥವಾ ಈ ಬೇವಿನ ಎಣ್ಣೆಯ ಅನೇಕ ಇವು ಮಾರ್ಕೆಟ್ ನಲ್ಲಿ ಲಭ್ಯ ಇದೆ. ಎಷ್ಟೊಂದು ಈ ಒಂದು ಬೇವಿನ ಎಣ್ಣೆಗಳನ್ನು ಸಹ 5 ಮಿಲಿ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬಹುದು. ಮತ್ತೆ ಅನೇಕ ರೋಗ ನಿರೋಧಕ ತಳಿಗಳು ಸಹ ಇದೆ, ಅವುಗಳನ್ನು ಸಹ ಉಪಯೋಗಿಸಬಹುದು. ಇನ್ನು ಮತ್ತೊಂದು ಈ ಟೊಮ್ಯಾಟೋಕ್ಕೆ ಬರುವಂತ ವೈರಸ್ ರೋಗ ಅಂದ್ರೆ ಈ ಮೊಸಾಯಿಕ್ ನಂಜು ರೋಗ ಅಂತ, ಇದರ ಒಂದು ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಈ ಮೊಸಾಯಿಕ್ ನಂಜು ರೋಗ ಇದು ಸಹ ಸಾಮಾನ್ಯವಾಗಿ ನಾವು ಈ ಟೊಮೆಟೊ ಬೆಳೆಯಲ್ಲಿ ನೋಡಬಹುದು. ಇದರ ಒಂದು ಲಕ್ಷಣ ಎಂದ್ರೆ ಹಳದಿ ಮಿಶ್ರಿತ ಹಸಿರು ಬಣ್ಣದ ಮಚ್ಚೆಗಳನ್ನ ಎಲೆಗಳ ಮೇಲೆ ಕಾಣಬಹುದು. ಸೊ ಇದರಿಂದಲೂ ಗಿಡಗಳ ಬೆಳವಣಿಗೆ ಕುಂಠಿತವಾಗುತ್ತೆ, ಮತ್ತು ಸಹ ಕಾಯಿಗಳು ಸಹ ಸರಿ ಬರೋದಿಲ್ಲ. ಈ ರೋಗನು ಸಹ ರೈತರು ತುಂಬಾ ಸುಲಭವಾಗಿ ಗುರುತಿಸಬಹುದು. ಬೆಳವಣಿಗೆ ಎಲ್ಲ ಕುಂಠಿತ ಆಗಿರುತ್ತೆ, ಮತ್ತೆ ಎಲೆಗಳೆಲ್ಲ ಸ್ವಲ್ಪ ಹಳದಿ ಬಣ್ಣ ತಿರುಗಿರುತ್ತೆ. ಸೊ ಇದು ಈ ರೋಗದ ಮುಖ್ಯವಾದ ಲಕ್ಷಣಗಳು. ಇನ್ನು ಹತೋಟಿ ಕ್ರಮಗಳು, ಇದು ಹತೋಟಿ ಕ್ರಮ ಅಂದ್ರೆ ಇದು ಈ ಒಂದು ನಂಜಾಣು ಸ್ವಲ್ಪ ಮಟ್ಟಿಗೆ ಬೀಜಗಳ ಮೂಲಕನೂ ಪ್ರಸಾರ ಆಗುತ್ತೆ. ನಾವು ಎಕ್ಸ್ಟರ್ನಲಿ ಸೀಡ್ ಬೋರ್ನ್ ಅಂತ ಹೇಳ್ತೀವಿ ಟೊಮೆಟೊದಲ್ಲಿ ಇದು. ಸೊ ಉತ್ತಮವಾದ ಬೀಜನ ಉಪಯೋಗಿಸೋದು ಬಹಳ ಮುಖ್ಯ. ಇದು ಯಾವುದೇ ಒಂದು ಕೀಟದಿಂದ ಪ್ರಸಾರ ಆಗದಂತ ಅಲ್ಲ, ಇದು ಕಂಟೇಜಿಯಸ್ ಅಂದ್ರೆ ನಾವು ಈಗ ಸಂಪರ್ಕದಿಂದ ಈಗ ರೋಗ ಬಂದಿರೋ ಅಂತ ಎಲೆಗಳನ್ನ ಅಥವಾ ಗಿಡನ ಮುಟ್ಕೊಂಡು ಮತ್ತಿನ್ನೊಂದನ್ನ ನಾವು ಮುಟ್ಟದಾಗೂ ಸಹ ಈ ರೋಗ ತುಂಬಾ ಸುಲಭವಾಗಿ ಹರಡುತ್ತೆ. ರೈತರು ಅದ್ರ ಜೊತೆ ಗಿಡ ಕಟ್ಟವಾಗ್ಲಾಗ್ಬಹುದು ಅಥವಾ ಬೇರೆ ಯಾವುದೇ ಒಂದು ಕೆಲಸ ಮಾಡುವಾಗ್ಲೂ ಇದು ತುಂಬಾ ಸುಲಭವಾಗಿ ಒಂದ್ ಗಿಡದಿಂದ ಇನ್ನೊಂದ್ ಗಿಡಕ್ಕೆ ಹರಡುತ್ತೆ. ಅದಕ್ಕಾಗಿ ನಾವು ಇದನ್ನ ರೋಗ ಬಂದಿರೋ ಅಂತ ಗಿಡಗಳನ್ನ ಪ್ರಾರಂಭ ಹಂತದಲ್ಲೇ ತೆಗೆದಾಕೋದು, ಅದೇ ರೀತಿ ಆರೋಗ್ಯವಂತವಾದ ಸಸಿಗಳನ್ನ ನಾಟಿ ಮಾಡಕ್ಕೆ ಬಳಸ್ಕೋಬೇಕಾಗತ್ತೆ. ಮತ್ತೆ ಬೆಳೆ ಪರಿವರ್ತನೆ ಬಹಳ ಮುಖ್ಯ. ಸತತವಾಗಿ ಟೊಮೆಟೊನೇ ಬೆಳೆಯ ಬದಲು ಈಗ ರಾಗಿ ಜೋಳ ಅಥವಾ ಯಾವ್ದಾದ್ರು ದ್ವಿದಳ ಧಾನ್ಯಗಳನ್ನು ಬೆಳೆಯೋದು ಸಹ ಮುಖ್ಯ. ಇನ್ನ ಟೊಮೆಟೊ ಬೆಳೆಗೆ ಬರುವಂತ ಮತ್ತೊಂದು ವೈರಸ್ ರೋಗ ಅಂದ್ರೆ ಈ ಟೊಮೆಟೊ ಮೊಚ್ಚೆ ಸೊರಗು ರೋಗ ಅಂತಂದು, ಇದರ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಈ ಒಂದು ಟೊಮೆಟೊ ಮೊಚ್ಚೆ ಸೊರಗು ರೋಗದ ಲಕ್ಷಣ ಏನು ಅಂದ್ರೆ ಇದನ್ನು ತುಂಬಾನೇ ನೋಡ್ಬೋದು. ಟೊಮೆಟೊ ಬೆಳೆದಿರೋ ಇದರಲ್ಲಿ ಎಲೆ ಮತ್ತು ತೊಟ್ಟುಗಳ ಮೇಲೆ ಕಪ್ಪಗಿನ ಗೆರೆಗಳು ಕಾಣಿಸ್ಕೊಳ್ಳುತ್ತೆ ಪ್ರಾರಂಭದಲ್ಲಿ. ನಂತರ ಎಲೆಗಳೆಲ್ಲ ಒಣಗ್ಬಿಡುತ್ತೆ, ಕಪ್ಪು ಮೊಚ್ಚೆಗಳು ಮತ್ತೆ ಎಲೆಗಳು ಒಣಗಿ ಎಲೆಗಳಿಂದ ಕಾಂಡದ ಮೇಲೆ ಎಲ್ಲಾನು ನಾವು ಕಪ್ಪು ಮೊಚ್ಚೆ ನೋಡ್ಬೋದು. ನಂತರದಲ್ಲಿ ತುದಿಗಳು ಮುಖ್ಯವಾಗಿ ತುದಿ ಎಲೆ ಮತ್ತೆ ಕಾಂಡ ಎಲ್ಲ ಒಣಗುತ್ತೆ, ಮತ್ತೆ ಹೂವು ಎಲ್ಲಾನು ಸಹ ಬಾಡುತ್ತೆ. ಇದರಿಂದಲೂ ಬೆಳವಣಿಗೆಯಲ್ಲಿ ಕುಂಠಿತ ಇರುತ್ತೆ. ಮತ್ತೆ ಈ ರೋಗ ತುಂಬಲೇ ಇದ್ದಾಗ ಇದರಿಂದಲೂ ಕಾಯಿ ಅಥವಾ ಹೂವು ಬಿಡಕ್ಕೆ ಬರೋದಿಲ್ಲ. ಅಂದ್ರೆ ಇದು ಕೂಡ ಸಾಕಷ್ಟು ಒಂದು ಇಳುವರಿ ನಷ್ಟವನ್ನು ಉಂಟು ಮಾಡುತ್ತೆ. ಮತ್ತೆ ಇದರ ಇನ್ನೊಂದು ಪ್ರಮುಖ ಲಕ್ಷಣ ಅಂದ್ರೆ ರೋಗದ್ದು ಹಣ್ಣುಗಳ ಮೇಲೆ ನಾವು ಉಂಗುರಾಕಾರದ ಹಳದಿ ಬಣ್ಣದ ಮಚ್ಚೆಗಳನ್ನ ಕಾಣಬಹುದು. ಕಾಯಿ ಮತ್ತು ಹಣ್ಣುಗಳು ಇದು ಹೇಗೆ ಪ್ರಸಾರ ಆಗುತ್ತೆ ಅಂತೀರಿ? ಈ ರೋಗ ಈ ಥ್ರಿಪ್ಸ್ ಅಂತ ನುಸಿ ಅದು, ಇದರಿಂದ ಇದು ರಸ ಇರ್ಕೊಂಡು ಒಂದ್ ಗಿಡದಿಂದ ಇನ್ನೊಂದ್ ಗಿಡಕ್ಕೆ ಪ್ರಸಾರ ಮಾಡುತ್ತೆ. ಅಂದ್ರೆ ಥ್ರಿಪ್ಸ್ ಕೀಟಗಳಿಂದ ಇದು ಪ್ರಸಾರ ಆಗುತ್ತೆ. ಇನ್ನ ಈ ಟೊಮೆಟೊ ಮಚ್ಚೆ ಸೊರಗು ರೋಗದ ಹತೋಟಿ ಕ್ರಮಗಳು ಹೇಗೆ ಅಂತ? ಇದರ ಹತೋಟಿ ಕ್ರಮ ಏನು ಅಂದ್ರೆ ಇದು ಸಹ ಈ ಥ್ರಿಪ್ಸ್ ನುಸಿ ಇವನು ಕಳೆಗಳ ಮೇಲೆ ಇರ್ತವೆ. ಸೊ ನಾವು ಕಳೆ ಗಿಡಗಳನ್ನ ತೆಗೆದು ನಾಶ ಮಾಡೋದು ಬಹಳ ಮುಖ್ಯ. ಅದ್ರ ಜೊತೆಗೆ ರೋಗ ಬಂದಿರೋ ಅಂತ ಗಿಡಗಳನ್ನ ಪ್ರಾರಂಭ ಹಂತದಲ್ಲೇನೆ ಕಿತ್ತು ನಾಶ ಪಡಿಸೋದು ಸಹ ಬಹಳ ಮುಖ್ಯ. ಹಾಗೆ ಈ ತಡೆ ಬೆಳೆಯಾಗಿ ಜೋಳ ಅಥವಾ ಮುಸುಕಿನ ಜೋಳ ಬೆಳೆಯೋದ್ರಿಂದಲೂ ನಾವು ಈ ಒಂದು ಥ್ರಿಪ್ಸ್ನ ಹಾವಳಿನ ಕಡಿಮೆ ಮಾಡ್ಕೋಬಹುದು. ಮತ್ತೆ ಈ ಒಂದು ಥ್ರಿಪ್ಸನ್ನ ನಾಶ ಮಾಡೋಕ್ಕೆ ಕೆಲವಾರು ಕೀಟನಾಶಕಗಳು ಇದೆ. ಈಗ ಕಾನ್ಫಿಡಾರ್ ಇದೆ, ಆಸಿಪೇಟ್ ಇದೆ, ಅಥವಾ ಇವನ್ನ ಬೇವಿನ ಕಷಾಯ ಆಗ್ಬೋದು ಅಥವಾ ಬೇವಿನ ಎಣ್ಣೆಗಳನ್ನ ಉಪಯೋಗಿಸಿ ಒಂದು ಥ್ರಿಪ್ಸ್ ನುಸಿನ ನಾಶ ಮಾಡಬಹುದು. ಮತ್ತೆ ಹೊಸ ಹೊಸ ತಳಿಗಳು ಅಥವಾ ರೋಗ ನಿರೋಧಕತೆಯನ್ನು ಹೊಂದಿರೋದನ್ನು ಬಳಸ್ಕೋಬಹುದು. ಇನ್ನು ಮುಖ್ಯವಾಗಿ ಬೆಂಡೆಕಾಯಿ ಕೂಡ ನಮ್ಮ ಮುಖ್ಯವಾದ ಒಂದು ತರಕಾರಿ ಬೆಳೆ. ಈ ಬೆಂಡೆ ಬೆಳೆಗೆ ಬರುವಂತ ವೈರಸ್ ರೋಗ ಯಾವುದು ಅಂತೀರಿ? ಈ ಬೆಂಡೆಗೆ ಬರುವಂತ ಬಹಳ ಪ್ರಮುಖವಾದ ಈ ಒಂದು ನಂಜು ರೋಗ ಅಥವಾ ವೈರಸ್ ರೋಗ ಅಂದ್ರೆ ಹಳದಿ ನರಗಳ ಮೊಸಾಯಿಕ್ ರೋಗ. ಇದನ್ನ ಬೆಂಡಿ ಯೆಲ್ಲೋವೇನ್ ಮೊಸಾಯಿಕ್ ವೈರಸ್ ಡಿಸೀಸ್ ಅಂತಲೂ ಹೇಳ್ತೀವಿ. ಇದನ್ನು ತುಂಬಲೇ ನಷ್ಟ ಉಂಟು ಮಾಡುವಂತ ರೋಗ. ಈ ರೋಗನು ಸಹ ನಾವು ಬೇಸಿಗೆಯಲ್ಲಿ ತುಂಬಲೇ ಹೆಚ್ಚಾಗಿ ಕಾಣಬಹುದು. ಅಂದ್ರೆ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಇದರ ಲಕ್ಷಣ ಅಂದ್ರೆ ಎಲೆಗಳ ಮೇಲೆ ನಾವು ಹಳದಿ ಮಚ್ಚೆಗಳು ನೋಡಬಹುದು, ಮತ್ತೆ ಎಲೆಯ ನರಗಳು ಸಹ ಸಂಪೂರ್ಣವಾಗಿ ಹಳದಿ ಆಗ್ಬಿಡುತ್ತೆ. ಕ್ರಮೇಣ ಎಲೆಗಳೆಲ್ಲಾನು ಸಹ ಹಳದಿ ಆಗುತ್ತೆ, ಮತ್ತೆ ಗಿಡದ ಬೆಳವಣಿಗೆನು ಕುಂಠಿತವಾಗಿರುತ್ತೆ. ಕಾಯಿಗಳು ಸಹ ಪ್ರಾರಂಭದ ಹಂತದಲ್ಲಿ ಆದ್ರೆ ಕಾಯಿಗಳು ಸಹ ಬಿಡೋದಿಲ್ಲ, ನಂತರದಲ್ಲಿ ಕಾಯಿಗಳ ಗಾತ್ರನು ಚಿಕ್ಕದಾಗುತ್ತೆ, ಮತ್ತೆ ಕಾಯಿಗಳು ಸಹ ಹಳದಿ ಬಣ್ಣ ಹೊಂದುತ್ತವೆ, ಮತ್ತೆ ಅವು ವಿಕೃತವಾಗ್ಬಿಡುತ್ತೆ ಕಾಯಿಗಳು ಸಹ. ಅಂದ್ರೆ ಇಲ್ಲಿ ಈ ಒಂದು ರೋಗ ಹೇಗೆ ಪ್ರಸಾರ ಆಗುತ್ತೆ? ಈ ರೋಗ ಸಹ ಈ ಬಿಳಿ ನೊಣಗಳಿಂದ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಪ್ರಸಾರವಾಗುತ್ತವೆ. ಬಿಳಿ ನೊಣಗಳೇ ಮುಖ್ಯವಾದ ಒಂದು ಪ್ರಸಾರಕಗಳು ಈ ರೋಗದ ಅಂತ ಅಂದು ಹೇಳಬಹುದು. ಅಂದ್ರೆ ಈ ಬೆಂಡೆ ಹಳದಿ ನರಗಳ ಮೊಸಾಯಿಕ್ ವೈರಸ್ ರೋಗ ಇದೆಯಲ್ಲ, ಇದರ ಹತೋಟಿಯನ್ನ ಹೇಗೆ ಮಾಡಬಹುದು ಅಂತೀರಿ? ಈ ರೋಗ ಸಹ ನಾವು ಈ ರೋಗನ ತುಂಬಾ ಸುಲಭವಾಗಿ ಗುರುತಿಸೋದ್ರಿಂದ, ಎಲೆಗಳೆಲ್ಲ ಹಳದಿಯಾಗಿ ಇರೋದ್ರಿಂದ, ಇವುಗಳನ್ನು ಪ್ರಾರಂಭದ ಅಂತಿನಲ್ಲೇ ರೋಗ ಬಂದಿರುವಂತ ಗಿಡಗಳನ್ನು ಕಿತ್ತು ನಾಶ ಮಾಡಬೇಕು, ಮತ್ತೆ ಕಳೆ ಗಿಡಗಳನ್ನು ಸಹ ಕಿತ್ತು ನಾಶ ಮಾಡಬೇಕು. ಯಾಕೆಂದ್ರೆ ಬಿಳಿ ನೊಣನು ಆಸರೆ ಪಡೆದಿರುತ್ತೆ, ನಮ್ಮ ವೈರಸ್ಸನ್ನು ಈ ಒಂದು ಕಳೆ ಗಿಡಗಳ ಮೇಲೆ ಆಸರೆ ಪಡೆದಿರೋದ್ರಿಂದ ನಾವು ಅವುಗಳ ಕಳೆ ಗಿಡಗಳನ್ನ ಕಿತ್ತು ನಾಶ ಮಾಡಬೇಕು. ಈಗ ಎಲ್ಲೋ ಸ್ಟಿಕ್ಕಿ ಶೀಟ್ಸ್ ಅಂತ ಹೇಳ್ತೀವಿ, ಹಳದಿ ಅಂಟಿನ ಶೀಟ್ಗಳನ್ನ ನಾವು ತಾಕುಗಳಲ್ಲಿ ನಿಲ್ಲಿಸಬಹುದು. ಇದರಿಂದಲೂ ನಮಗೆ ಈ ಒಂದು ನಿಯಂತ್ರಣ ಮಾಡಬಹುದು, ಮತ್ತೆ ನಮಗೆ ಈ ಒಂದು ಒಂದು ಶೀಟ್ ಮೇಲೆ ಎಷ್ಟು ನೊಣಗಳಿದೆ, ನಾವು ಇವಾಗ ಒಂದು ಔಷಧಿನ ಸಿಂಪಡಣೆ ಮಾಡಬಹುದಾ, ಸೊ ಈ ಒಂದು ಮಾಹಿತಿನೂ ಸಹ ಸಿಕ್ಕುತ್ತೆ ನಮಗೆ. ಈ ಒಂದು ಶೀಟ್ ಅನ್ನ ನಾವು ಬಳಸ್ಕೋಬಹುದು. ಮತ್ತೆ ಯಾವ್ದಾದ್ರು ಕೀಟನಾಶಕಗಳನ್ನು ಸಹ ಬಳಸಬಹುದು, ಕಾನ್ಫಿಡಾರ್ ಅಥವಾ ಹೊಸ್ಟೋತಿಯಾನು, ಯಾವ್ದಾದ್ರು ಕೀಟನಾಶಕಗಳನ್ನು ಸಹ ಬಳಸ್ಕೋಬಹುದು. ಮತ್ತೆ ರೋಗ ನಿರೋಧಕ ತಳಿಗಳನ್ನು ಸಹ ಬಳಸಬಹುದು. ಪೂಸಾ ಸವಾನಿ ಅಂತ ಒಂದು ತಳಿ, ಪೂಸಾ ಹರ್ಬಾನಿ ಇದಾವೆ ತುಂಬಾನೇ ತರದನ್ನು ಉಪಯೋಗಿಸ್ಕೋಬಹುದು. ಇನ್ನು ಈ ತಿಂಗಳ ಹುರುಳಿ ಕೂಡ ನಮ್ಮ ಮುಖ್ಯವಾದ ಒಂದು ದ್ವಿದಳ ತರಕಾರಿ ಬೆಳೆ. ಈ ಒಂದು ತಿಂಗಳ ಹುರುಳಿಗೆ ಬರುವಂತ ಈ ವೈರಸ್ ರೋಗ ಯಾವುದು ಅಂತೀರಿ? ತಿಂಗಳ ಹುರುಳಿಗೆ ಬರುವಂತ ಬಹಳ ಮುಖ್ಯವಾದ ರೋಗ ಅಂದ್ರೆ ಅದರಲ್ಲೂ ಈ ಬೀನ್ಸ್ ಮತ್ತೆ ಪೋಲ್ ಬೀನ್ ಅಲ್ಲಿ ತುಂಬಾ ಸಾಮಾನ್ಯವಾಗಿ ನಾವು ನೋಡುವಂತ ರೋಗ ಅಂದ್ರೆ ಹಳದಿ ಮೊಸಾಯಿಕ್ ನಂಜು ರೋಗ, ಎಲ್ಲೋ ಮೊಸಾಯಿಕ್ ಅಂತಲೂ ಹೇಳ್ತೀವಿ. ಹೌದು, ಇದು ಬಹಳ ಮುಖ್ಯವಾದ ರೋಗ ಅಂತೀರಿ. ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಇದರ ಲಕ್ಷಣ ಅಂದ್ರೆ ಈ ಬೀನ್ಸ್ ಅಥವಾ ಪೋಲ್ ಬೀನ್ ಅಲ್ಲಿ ಈ ರೋಗ ಸಹ ನಾವು ಬೇಸಿಗೆನಲ್ಲೇ ಈ ರೋಗದ ಅವಳಿಯನ್ನು ಹೆಚ್ಚಾಗಿ ಕಾಣಬಹುದು. ಮೊದಲಿನಲ್ಲಿ ಎಲೆಯ ಮೇಲೆ ಹಸಿರು ಮಿಶ್ರಿತ ಹಳದಿ ಬಣ್ಣದ ಮಚ್ಚೆಗಳು ಕಾಣಬಹುದು, ಕ್ರಮೇಣ ಎಲೆಗಳೆಲ್ಲ ಹಳದಿ ಆಗ್ಬಿಡುತ್ತೆ, ಮತ್ತೆ ಇದರಲ್ಲೂ ಬೆಳೆಯ ಬೆಳವಣಿಗೆ ತುಂಬಲೇ ಕುಂಠಿತ ಆಗುತ್ತೆ, ಮತ್ತು ಕಾಯಿಗಳ ಗಾತ್ರ ತುಂಬಲೇ ಚಿಕ್ಕದಾಗ್ಬಿಡುತ್ತೆ, ವಕ್ರ ಆಗ್ಬಿಡುತ್ತೆ, ಮತ್ತೆ ಕಾಯಿಗಳು ಸಹ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಪ್ರಾರಂಭದ ಹಂತದಲ್ಲೇ ಈ ರೋಗ ಬಂದಾಗ ಯಾವುದು ಹೂ ಅಥವಾ ಕಾಯಿಗಳು ಸಹ ಬಿಡೋದಿಲ್ಲ. ಇನ್ನ ಈ ಒಂದು ವೈರಸ್ ರೋಗ ಹೇಗೆ ಪ್ರಸಾರ ಆಗುತ್ತೆ ಅಂತ? ಈ ರೋಗ ಸಹ ಈ ಬಿಳಿ ನೊಣ ವೈಟ್ ಫ್ಲೈಸ್ ಅಂತ ಹೇಳ್ತೀವಿ. ಸೊ ಈ ಬಿಳಿ ನೊಣದಿಂದಲೇ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಪ್ರಸಾರವಾಗುತ್ತೆ. ಅಂದ್ರೆ ಈ ಒಂದು ವೈರಸ್ ರೋಗ ಇದೆಯಲ್ಲ ತಿಂಗಳ ಹುಳಿಗೆ ಬರೋದು, ಈ ಒಂದು ಬೀನ್ಸ್ ಹಳದಿ ಮೊಸಾಯಿಕ್ ನಂಜು ರೋಗ ಇದೆಯಲ್ಲ, ಈ ರೋಗದ ಹತೋಟಿಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಈ ರೋಗದ ಹತೋಟಿ ಅಂದ್ರೆ ನಾನು ಹೇಳಿದೆ, ಈ ರೋಗನ ನಾವು ತುಂಬಾ ಸುಲಭವಾಗಿ ಗುರುತಿಸಬಹುದು. ಈ ರೋಗನು ರೋಗ ಬಂದಿರುವಂತ ಗಿಡಗಳನ್ನು ಕಿತ್ತು ನಾಶ ಮಾಡುವುದು ಬಹಳ ಮುಖ್ಯ. ಮತ್ತೆ ತಡೆ ಬೆಳೆಯಾಗಿ ಜೋಳ ಅಥವಾ ಮುಸ್ಕಿನ್ ಜೋಳ ಅನ್ನು ಸಹ ಬೆಳೆಯೋದ್ರಿಂದ ಈ ಒಂದು ಬಿಳಿ ನೊಣದ ಆವಳಿಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ಅದೇ ರೀತಿ ಹಳದಿ ಅಂಟಿನ ಶೀಟ್ಗಳನ್ನು ಸಹ ನಾವು ತಾಕುಗಳಲ್ಲಿ ಬಳಸ್ಕೋಬಹುದು. ಮತ್ತೆ ಕಳೆ ಗಿಡಗಳನ್ನು ಮಾಡೋದು ಸಹ ಬಹಳ ಮುಖ್ಯ. ಮತ್ತೆ ಬಿಳಿ ನೊಣದ ಹತೋಟಿಗಾಗಿ ಕೀಟನಾಶಕಗಳನ್ನು ಉಪಯೋಗಿಸಿ ಸಿಂಪರಣೆ ಮಾಡ್ಕೋಬೇಕಾಗುತ್ತೆ. ಇನ್ನು ಕುಂಬಳ ಜಾತಿ ತರಕಾರಿಗಳನ್ನು ಕೂಡ ನಾವು ಹೆಚ್ಚಾಗಿ ಬೆಳೀತಾ ಇರ್ತೀವಿ. ಇದರಲ್ಲಿ ಮುಖ್ಯವಾಗಿ ಯಾವ್ಯಾವ ಒಂದು ರೋಗಗಳು ಕಂಡು ಬರ್ತವೆ ಅಂತೀರಿ? ಈ ಕುಂಬಳ ಜಾತಿಗೆ ಸೇರಿದ ತರಕಾರಿಗಳು ಅಂದ್ರೆ ಸಾಮಾನ್ಯವಾಗಿ ರೈತರು ಈ ಗರ್ಕಿನ್ಸ್ ಅಂತ ಹೇಳ್ತೀವಿ, ಅಥವಾ ಮಿಡಿ ಸೌತೆಕಾಯಿ, ಈ ಕುಂಬಳಕಾಯಿ, ಅದರಲ್ಲೂ ಹೀರೆಕಾಯಿಗಂತೂ ಇತ್ತೀಚಿನ ಇದರಲ್ಲಿ ಈ ಒಂದು ನಂಜಾಣು ರೋಗಗಳು ತುಂಬಾನೇ ಆಗಿದೆ. ಇದರಲ್ಲಿ ಬರುವಂತ ಬಹಳ ಮುಖ್ಯ ರೋಗ ಅಂದ್ರೆ ಈ ಮೊಸಾಯಿಕ್ ನಂಜು ರೋಗ, ಅದೇ ಬಹಳ ಮುಖ್ಯವಾದಂತಹದ್ದು ಅಂತೀರಿ. ಅಂದ್ರೆ ಈ ಸೌತೆಕಾಯಿ ಮೊಸಾಯಿಕ್ ವೈರಸ್ ರೋಗ ಇದೆಯಲ್ಲ, ಇದರ ಲಕ್ಷಣಗಳು ಹೇಗಿರ್ತವೆ? ಇದರ ಮುಖ್ಯ ಲಕ್ಷಣಗಳು ಅಂದ್ರೆ ಎಲೆಗಳ ಮೇಲೆ ಹಸಿರು ಮಿಶ್ರಿತ ಹಳದಿ ಬಣ್ಣದ ಮಚ್ಚೆಗಳನ್ನ ಕಾಣಬಹುದು. ಮತ್ತೆ ಎಲೆಗಳು ಗಾತ್ರದಲ್ಲೂ ಸಹ ತುಂಬಾ ಚಿಕ್ಕದಾಗ್ಬಿಡುತ್ತೆ, ಗಿಡಗಳ ಬೆಳವಣಿಗೆನು ತುಂಬಲೇ ಕುಂಠಿತ ಆಗುತ್ತೆ. ಮತ್ತೆ ಪ್ರಾರಂಭದ ಹಂತದಲ್ಲಿಯೇ ಈ ರೋಗ ಕಾಣಿಸ್ಕೊಂಡಾಗ ಗಿಡಗಳು ಹೂವು ಅಥವಾ ಕಾಯಿ ಸಹ ಬಿಡೋದಿಲ್ಲ. ನಂತರದಲ್ಲಿ ಕಾಯಿಗಳ ಗಾತ್ರನು ಚಿಕ್ಕದಾಗ್ಬಿಡುತ್ತೆ, ಕಾಯಿಗಳು ವಿಕೃತಗೊಳ್ಳುತ್ತವೆ, ಅವುಗಳ ಮೇಲೆ ಸಹ ನಾವು ಮೊಸಾಯಿಕ್ ತರ ಮಚ್ಚೆಗಳು ನೋಡಬಹುದು, ಹಳದಿ ಮಿಶ್ರಿತ ಹಸಿರು ಮಚ್ಚೆಗಳನ್ನು ಸಹ ಕಾಣಬಹುದು. ಅಂದ್ರೆ ಇದು ಹೇಗೆ ಪ್ರಸಾರ ಆಗುತ್ತೆ ಅಂತೀರಿ? ಈ ರೋಗ ಬಹಳ ಮುಖ್ಯವಾಗಿ ಈ ಸಸ್ಯ ಏನು ಏಫಿಡ್ಸ್ ಅಂತ ಹೇಳ್ತೀವಿ, ಇವುಗಳಿಂದ ಒಂದ್ ಗಿಡದಿಂದ ಮತ್ತೊಂದು ಗಿಡಕ್ಕೆ ತುಂಬಾ ಸುಲಭವಾಗಿನೇ ಪ್ರಸಾರ ಆಗುತ್ತೆ. ತುಂಬಲೇ ಏನುಗಳು ಇವುಗಳ ಮೇಲೆ ಇರುತ್ತೆ, ರಸ ಇರ್ತವೆ, ಮತ್ತು ಅನೇಕ ಈ ಒಂದು ರಸ ಇರುವಂತ ಏನುಗಳು ಇದನ್ನ ಪ್ರಸಾರ ಮಾಡುತ್ತೆ. ಅಂದ್ರೆ ಈಗ ಸೌತೆಕಾಯಿ ಮೊಸಾಯಿಕ್ ವೈರಸ್ ರೋಗವನ್ನ ಹೇಗೆ ಹತೋಟಿ ಮಾಡಬಹುದು ಅಂತೀರಿ? ಇದನ್ನು ನಾನು ರೋಗ ಬಂದಿರುವಂತ ಗಿಡಗಳನ್ನ ಕಿತ್ತಾಕೋದು ಬಹಳ ಮುಖ್ಯ. ಮತ್ತೆ ರೋಗರಹಿತವಾದ ಬೀಜಗಳನ್ನು ಕೆಲವೊಂದರಲ್ಲಿ ಕುಂಬಳ ಜಾತಿನಲ್ಲಿ ಇದೊಂದು ಬೀಜಗಳ ಮುಖಾಂತರ ಪ್ರಸಾರ ಆಗೋದ್ರಿಂದ ನಾವು ಉತ್ತಮವಾದ ರೋಗರಹಿತವಾದ ಬೀಜಗಳನ್ನು ಉಪಯೋಗಿಸೋದು ಮುಖ್ಯ. ಅದೇ ರೀತಿ ಕಳೆ ಗಿಡಗಳು ಅದನ್ನ ಬಳಸ್ಕೋಬೇಕು. ಅಂದ್ರೆ ಈಗ ಒಟ್ಟಾರೆ ಸಮಗ್ರವಾಗಿ ಇದನ್ನ ನಿಯಂತ್ರಣ ಮಾಡಬೇಕಂದ್ರೆ ಏನೇನು ಅಂಶಗಳನ್ನ ನಾವು ಅನುಸರಿಸಬೇಕಾಗತ್ತೆ ಅಂತ? ಈ ಒಂದು ತರಕಾರಿ ಬೆಳೆಗಳಲ್ಲಿ ನಂಜು ರೋಗಗಳನ್ನು ನಾವು ಸಮಗ್ರವಾಗಿ ಹತೋಟಿ ಮಾಡಬೇಕು ಅಂದ್ರೆ ಯಾವಾಗ್ಲೂ ನಾವು ರೋಗರಹಿತವಾದ ಉತ್ತಮವಾದ ಸಸಿಗಳಾಗ್ಲಿ ಅಥವಾ ಬೀಜಗಳನ್ನು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಅದ್ರ ಜೊತೆಗೆ ಅನೇಕ ರೀತಿಯ ಪೋಷಕಾಂಶಗಳನ್ನು ಶಿಫಾರಸು ಮಾಡಿದಂತ ಅವುಗಳನ್ನೆಲ್ಲ ಮತ್ತೆ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಕೊಡೋದ್ರಿಂದ ನಾವು ಒಂದು ರೋಗ ನಿರೋಧಕತೆಯನ್ನು ಸಹ ಸಸ್ಯಗಳಿಗೆ ಹೆಚ್ಚಿಸಬಹುದು. ಅದ್ರ ಜೊತೆಗೆ ನಾನು ಹೇಳಿದೆ ಈ ಒಂದು ವೈರಸ್ ರೋಗಗಳು ಸಾಮಾನ್ಯವಾಗಿ ಕಳೆ ಗಿಡಗಳ ಮೇಲೆ ಆಸರೆ ಪಡೆಯೋದ್ರಿಂದ ಈ ಒಂದು ಕಳೆ ಗಿಡಗಳನ್ನ ನಿಯಂತ್ರಣ ಮಾಡೋದು ಸಹ ಬಹಳ ಮುಖ್ಯ. ಮತ್ತೆ ಪ್ರಾರಂಭದ ಅಂತ್ಯದಲ್ಲಿನೇ ರೋಗ ತಗುಲಿರುವಂತ ಗಿಡಗಳನ್ನು ಕಿತ್ತು ನಾಶ ಪಡಿಸಬೇಕು. ಅದ್ರ ಜೊತೆಗೆ ನಾವೀಗ ಕೀಟನಾಶಕಗಳನ್ನಾದ್ರೂ ಬಳಸ್ಕೋಬಹುದು. ಜೊತೆಗೆ ನಮ್ಮ ಬೆಳೆ ಸುತ್ತ ಒಂದೆರಡು ಸಾಲು ಮುಸ್ಕಿನ ಜೋಳ ಎತ್ತರವಾದ ಬೆಳೆಗಳನ್ನು ಬೆಳೆಯಬಹುದು. ಕೀಟಗಳು ಬರದಿರೋ ಹಾಗೆ ತಡೀತವೆ ಅದೊಂದು. ಮತ್ತೆ ರೋಗ ಹಳದಿ ಅಂಟಿನ ಶೀಟುಗಳು ಅದು ಈ ಮುಖ್ಯವಾಗಿ ಈ ಬಿಳಿ ನೊಣಗಳಿಂದ ಪ್ರಸಾರವಾಗುವಂತ ಪರಿಣಾಮಕಾರಿ. ಇದರಿಂದ ನಮಗೆ ಒಂದು ಅಂದಾಜು ಸಿಗುತ್ತೆ. ಹೌದು, ಕೀಟನಾಶಕಗಳನ್ನ ಬಳಸ್ಕೊಳ್ಬೇಕು. ಮತ್ತೆ ರೋಗ ನಿರೋಧಕ ತಳಿಗಳು ಕೂಡ ಸಾಕಷ್ಟು ಇದಾವೆ, ಅವನ್ನು ಬಳಸ್ಕೊಳ್ಬಹುದು. ಈ ರೀತಿಯಾಗಿ ಸಮಗ್ರ ಕ್ರಮಗಳನ್ನು ಅನುಸರಿಸೋದು ಬಹಳ ಮುಖ್ಯ ಅಂತೀರಿ. ಮತ್ತು ಸರಿಯಾದ ಕಾಲದಲ್ಲಿ ಬಿತ್ತನೆ ಮಾಡೋದು ನಾಟಿ ಮಾಡೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ರೈತ ಬಾಂಧವರೇ, ತಮಗೆ ತರಕಾರಿ ಬೆಳೆಗಳಿಗೆ ಬರುವಂತ ನಂಜಾಣು ರೋಗಗಳು ಮತ್ತು ಅವುಗಳ ಸಮಗ್ರ ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಎಚ್ ಎ ಪ್ರಮೀಳಾ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9972602825. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9972602825. ತುಂಬ ಸಂತೋಷ ಪ್ರಮೀಳಾ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ತರಕಾರಿ ಬೆಳೆಗಳಿಗೆ ಬರುವಂಥ ನಂಜಾಣು ರೋಗಗಳು ಅಥವಾ ವೈರಸ್ ರೋಗಗಳು ಮತ್ತು ಇವುಗಳ ಒಂದು ಸಮಗ್ರ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೃಷಿ ರಂಗದಲ್ಲಿ ಇದುವರೆಗೆ ತರಕಾರಿ ಬೆಳೆಗಳಲ್ಲಿ ವೈರಸ್ ರೋಗಗಳು ಮತ್ತು ನಿಯಂತ್ರಣ ಕುರಿತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಸಸ್ಯರೋಗ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಹೆಚ್ ಎ ಪ್ರಮೀಳಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಬಿಎಂ ಜಗದೀಶ್. ಮದ್ಯ ಮತ್ತು ಮಾದಕ ವಸ್ತುಗಳ ದಾಸರಾಗಿದ್ದೀರಾ? ಕುಡಿತ, ಗಾಂಜಾ, ನಿದ್ರೆ ಬರಿಸುವ ಮಾತ್ರೆಗಳು, ಮತ್ತು ಬರಿಸುವ ಪುಡಿಗಳು, ಭ್ರಮೆಯನ್ನುಂಟು ಮಾಡುವ ರಾಸಾಯನಿಕಗಳ ಸೇವನೆ ಒಂದು ಮಾನಸಿಕ ಕಾಯಿಲೆ. ಇವುಗಳ ಸೇವನೆ ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ದುಷ್ಪರಿಣಾಮ ಉಂಟು ಮಾಡುತ್ತದೆ. ಈ ದುಶ್ಚಟಗಳು ನಿಮ್ಮ ಜೀವನಕ್ಕೆ ಮಾರಕವಾಗುತ್ತದೆ. ಎಚ್ಚರ. ಇವುಗಳಿಂದ ಮುಕ್ತರಾಗಲು ನಿಮ್ಮ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಂದ ಚಿಕಿತ್ಸೆ ಪಡೆಯಿರಿ ಅಥವಾ ಟೆಲಿಮನಸ್ 144116 ಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ. ಕೇಳಿ ಕೃಷಿ ಮಾಹಿತಿ. ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರವನ್ನು ನಾವು ಬಳಸಿಕೊಂಡು ಹಲವಾರು ಸಸ್ಯ ರೋಗಗಳ ನಿಯಂತ್ರಣವನ್ನು ಮಾಡಬಹುದು. ಈ ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರವನ್ನು ಬಳಸುವಾಗ ಕೆಲವೊಂದು ಅಂಶಗಳ ಕಡೆಗೆ ನಾವು ಗಮನವನ್ನು ಕೊಡಬೇಕಾಗತ್ತೆ. ಈ ಜೈವಿಕ ಶಿಲೀಂಧ್ರವನ್ನು ಬಳಸುವಾಗ ಮಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ವಸ್ತು ಇರಬೇಕಾಗತ್ತೆ. ಜೈವಿಕ ಶಿಲೀಂಧ್ರವನ್ನು ಉಪಯೋಗಿಸುವಾಗ ಮಣ್ಣಿನ ತೇವಾಂಶವನ್ನು ನಾವು ಕಾಪಾಡ್ಕೋಬೇಕಾಗತ್ತೆ. ಈ ಜೈವಿಕ ಶಿಲೀಂಧ್ರದ ಜೊತೆಯಲ್ಲಿ ಯಾವುದೇ ಬಗೆಯ ರಾಸಾಯನಿಕ ಶಿಲೀಂಧ್ರನಾಶಕವನ್ನು ಬಳಸಬಾರದು. ರೋಗ ಹತೋಟಿಗೆ ಈ ಜೈವಿಕ ಶಿಲೀಂಧ್ರವನ್ನು ಬಳಸಿದರೆ ಯಾವುದೇ ಬಗೆಯ ಶಿಲೀಂಧ್ರನಾಶಕವನ್ನು ಮಣ್ಣಿಗೆ ಹಾಕಬಾರದು. ಇನ್ನು ವಿವಿಧ ಬೆಳೆಗಳಿಗೆ ನಾವು ಈ ಟ್ರೈಕೋಡರ್ಮಾವನ್ನು ಈ ರೋಗ ನಿರ್ವಹಣೆಗಾಗಿ ಬಳಸ್ಕೋಬಹುದು. ಈ ತರಕಾರಿ ಬೆಳೆಗಳಲ್ಲಿ ರೋಗ ನಿರ್ವಹಣೆಗೆ ನಾವು ಇದನ್ನು ಲಾಭದಾಯಕವಾಗಿ ಬಳಸ್ಕೋಬಹುದು. ಮುಖ್ಯವಾಗಿ ಟೊಮ್ಯಾಟೋ, ಬದನೆ, ಹೂಕೋಸು, ಎಲೆಕೋಸು ಮತ್ತು ಮಿಡಿ ಸೌತೆ ಬೆಳೆಗಳಲ್ಲಿ ಸಸಿಮಡಿನಲ್ಲಿ ಈ ಸಸಿ ಸಾಯುವಿಕೆ ಮತ್ತು ಸಸಿಗಳ ಬುಡ ಕೊಳೆಯುವಿಕೆ ವಿರುದ್ಧ ಈ ಟ್ರೈಕೋಡರ್ಮಾವನ್ನು ನಾವು ಬಳಕೆ ಮಾಡ್ಕೋಬಹುದು. ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 4 ಗ್ರಾಂನಷ್ಟು ಈ ಟ್ರೈಕೋಡರ್ಮಾದಿಂದ ಬೀಜೋಪಚಾರ ಮಾಡಿ ಆ ನಂತರ ಈ ಬೀಜಗಳನ್ನು ಸಸಿ ಮಣ್ಣಿನಲ್ಲಿ ಬಿತ್ತನೆ ಮಾಡಬೇಕಾಗತ್ತೆ. ಇನ್ನು